ಬಿಳಿ ಜಾಲಿ ಏನ ಇರುತ್ತೆ ಸಿಹಿ ಆ ತರದೆಲ್ಲನೂ ನೀವು ಲವಣ ನಿರೋಧಕ ಸೌದೆ ಮತ್ತು ಮರಗಳು ಈ ತರದ ಬೆಳೆ ಬೆಳೆದಲ್ಲಿ ನೀವು ಬೆಳೆ ನಿರ್ವಹಣೆ ಕೂಡ ಸೌಳು ಮಣ್ಣಿನಲ್ಲಿ ಮಾಡಬಹುದು. ಇನ್ನೊಂದು ನೀರಾವರಿ ನಿರ್ವಹಣೆ, ಈಗ ಮಣ್ಣಿಂದಾಯ್ತು ಬೆಳೆದಾಯ್ತು, ಈಗ ನೀರಾವರಿ ನಿರ್ವಹಣೆ ಹೇಗ್ ಮಾಡೋದಂತ, ನೀರೇ ಉಪ್ಪಿದ್ರೆ ಬೆಳೆಗಳಿಗೆ ಹೇಗ್ ಬಳಸಬೇಕು, ಮತ್ತೆ ಮಣ್ಣಿನಲ್ಲಿ ಸೌಳ್ ಇದೆ ಆಲ್ರೆಡಿ, ಮತ್ತೆ ನೀವು ನೀರು ಉಪ್ಪು ನೀರನ್ನು ಹಾಯಿಸಿದಾಗ ಜಾಸ್ತಿ ಸೌಳೆ ಆಗ್ತಾ ಹೋಗುತ್ತೆ. ಅವಾಗ ಬಸಿಗಾವಿಲು ವ್ಯವಸ್ಥೆ ಇದ್ದಾಗ ಬಿಟ್ಟು ಬಿಟ್ಟು ನೀರು ಹಾಯಿಸೋದ್ರಿಂದ ನಿಮ್ದು ಬಸಿಗಾವಿಲೆ ಮಾಡೋದ್ರಿಂದ ನೀರಿನ ನಿರ್ವಹಣೆ ಮಾಡಬಹುದು. ಇನ್ನೊಂದು ಸೌಳು ಭೂಮಿಯಲ್ಲಿ ಹನಿ ಮತ್ತು ತುಂತುರು ನೀರಾವರಿ ವಿಧಾನಗಳ ಅಳವಡಿಸಿದ್ದಲ್ಲಿ ಹೆಚ್ಚಿನ ಇಳುವರಿ ಪಡೆಯಬಹುದು. ನಿಮ್ದು ಹರಿಗಾವಿಲು ನೀರಿನಿಂದ ಸೌಳು ಜಾಸ್ತಿ ಆಗ್ತಾ ಇರುತ್ತೆ, ಅದೇ ಹನಿ ಮತ್ತು ತುಂತುರು ಸ್ಪ್ರಿಂಕ್ಲರ್ ಏನಂತೀವೋ ಅದರಿಂದ ಮಾಡಿದಲ್ಲಿ ನೀರಿಂದು ಪ್ರಮಾಣ ಕೂಡ ಕಡಿಮೆ ಆಗುತ್ತೆ, ಮತ್ತೆ ನಿಮ್ ಭೂಮಿ ಮುಂಬರುವ ದಿನಗಳಲ್ಲಿ ಸೌಳಾಗೋದನ್ನ ಕಡಿಮೆ ಆಗುತ್ತೆ. ಜಮೀನಿನಲ್ಲಿ ಬದುಗಳು ಹಾಕಿ ಅವುಗಳನ್ನು ಅಡ್ಡುಗಟ್ಟೋದ್ರಿಂದ ಮಳೆ ನೀರು ಜಮೀನಿನಲ್ಲಿ ಇಂಗಿ ಸೌಳೇನಾಗುತ್ತೆ ಬಸಿಯಲು ನೀರವಾಗುತ್ತೆ. ಇವೆಲ್ಲ ನೀವು ನೀರಿನ ನಿರ್ವಹಣೆ ಮಾಡಬೇಕು. ಮುಖ್ಯವಾಗಿ ಹನಿ ನೀರಾವರಿ ಮತ್ತೆ ತುಂತುರು ನೀರಾವರಿ ಸ್ಪ್ರಿಂಕ್ಲರ್ ಇರಿಗೇಷನ್ ಮಾಡೋದ್ರಿಂದಲೇ, ನೀವು ಡ್ರಿಪ್ ಇರಿಗೇಷನ್ ಸ್ಪ್ರಿಂಕ್ಲರ್ ಇರಿಗೇಷನ್ ಮಾಡೋದ್ರಿಂದ ಸೌಳು ಭೂಮಿ ಆಗೋದನ್ನು ಕಡಿಮೆ ಮಾಡಬಹುದು. ಮತ್ತೆ ಈಗ ಪೋಷಕಾಂಶಗಳು, ನಾವು ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಪೋಷಕಾಂಶಗಳು ಸೌಳು ಭೂಮಿಗೆ ಅಂದ್ರೆ ಶಿಫಾರಸು ಮಾಡಿರ್ತಾರೆ ಈಗ ಅದರಿಂದ 25% ಹೆಚ್ಚಿನ ಸಾರಜನಕ ರಂಜಕ ಗೊಬ್ಬರವನ್ನು ಒದಗಿಸಬಹುದು. 25% ಈಗ 100 kg ಹೇಳದಲ್ಲಿ ನೀವು 125 ಹಾಕಬೇಕು ಆತರ ಸೌಳು ಭೂಮಿಗೆ. ನಿಮ್ದು ಭೂಮಿ ಸೌಳು ಕ್ಷಾರಯುಕ್ತ ಆಗಿದೆ ಅಂತಂದ್ರೆ, ಯಾಕಂದ್ರೆ ನಿಮ್ದು ಲಭ್ಯವಿರುವ ಪೋಷಕಾಂಶ 50 ನಿಮ್ದು ಸೌಳು ಭೂಮಿಯಲ್ಲಿ 75 ಬೇಕಾಗಿರುತ್ತೆ. ಜಾಸ್ತಿ ಪ್ರಮಾಣದಲ್ಲಿ ಕೊಟ್ಟರೆ ಬೆಳೆಗಳು ಉತ್ತಮವಾದ ಇಳುವರಿ ತೆಗೆಯಕ್ಕೆ ನೇರವಾಗುತ್ತೆ. ಮತ್ತೆ ಆಮ್ಲಕರ ರಾಸಾಯನಿಕ ಗೊಬ್ಬರಗಳು, ಏನ್ ಆಸಿಡ್ ಫರ್ಟಿಲೈಸರ್ಸ್ ಏನಂತೀವೋ ಗೊಬ್ಬರಗಳು, ಅವು ಅಮೋನಿಯಂ ಸಲ್ಫೇಟ್ ಇರ್ಬೋದು, ಸಲ್ಫೇಟ್ ಆಫ್ ಪೊಟ್ಯಾಶ್ ಇರ್ಬೋದು, ಕಬ್ಬಿಣ ಸಲ್ಫೇಟು, ಸತುವಿನ ಸಲ್ಫೇಟು, ಸಲ್ಫೇಟ್ ಅಂತ ಏನ್ ಗೊಬ್ಬರಗಳ ಜೊತೆ ಇರುತ್ತೋ ಅವೆಲ್ಲ ಆಸಿಡ್ ಫರ್ಟಿಲೈಸರ್ ಅಂತೀವಿ, ಆಸಿಡ್ ರಸಗೊಬ್ಬರಗಳು, ಆಮ್ಲಕರ ರಾಸಾಯನಿಕ ಗೊಬ್ಬರಗಳಾಗಿರ್ತವೆ ಇವೆಲ್ಲ. ಇದು ಬಳಸಿದಲ್ಲಿ ನಿಮ್ದು ಭೂಮಿ ಸೌಳಾಗೋದನ್ನು ತಪ್ಪಿಸಬಹುದು, ಸೌಳಾದಲ್ಲೂ ಉಪಯೋಗಿಸಬಹುದು. ಇವು ಆಸಿಡ್ ಅದರ ಭೂಮಿಯಲ್ಲಿ ಅಂದ್ರೆ ಹುಳಿ ಬಿಟ್ಟು ಲವಣಾಂಶಗಳು ಏನು ಉಪ್ಪಿನಾಂಶ ಏನಿರುತ್ತೋ ನೀರಿನ ಮುಖಾಂತರ ಹರಿದೋಗುತ್ತೆ. ಮತ್ತೆ ಸತುವು ಕಬ್ಬಿಣವನ್ನು ಅಗತ್ಯವಾಗಿ ಒದಗಿಸಬಹುದು. ಇದು ಯಾಕಂದ್ರೆ ಸೌಳು ಭೂಮಿಯಲ್ಲಿ ಇದರದ್ದು ಲಭ್ಯತೆ ಕಡಿಮೆ ಇರುತ್ತೆ, ಯಾಕಂದ್ರೆ ರಸಸಾರ 8.5 ಹೆಚ್ಚು ಇರುತ್ತೆ. ವಿದ್ಯುತ್ ವಾಹಕನು ಅದು ECA ಏನಂತೀವೋ ಅದು ಕೂಡ 4 ಜಾಸ್ತಿನೇ ಇರುತ್ತೆ. ಸೊ ಆ ಕಂಡೀಷನ್ ಅಲ್ಲಿ ಅಂದ್ರೆ ಸ್ಥಿತಿಯಲ್ಲಿ ಲಘು ಪೋಷಕಾಂಶಗಳು ಕಬ್ಬಿಣ ಮತ್ತು ಸತು ಭೂಮಿ ಬೆಳೆಗಳಿಗೆ ದೊರಕೋದಿಲ್ಲ, ಹಾಗಾಗಿ ಸತು ಮತ್ತು ಕಬ್ಬಿಣ ಅಗತ್ಯವಾಗಿ ಒದಗಿಸಬೇಕು. ಹಸಿರಿಲೆ ಗೊಬ್ಬರ ಅಥವಾ ಯಾವುದೇ ಸಾವಯವ ಗೊಬ್ಬರಗಳನ್ನು ಹಾಕೋದ್ರಿಂದ, ಸಾವಯವ ಗೊಬ್ಬರ ಅಂದ್ರೆ ಕಾಂಪೋಸ್ಟ್ ಆಗಿರ್ಬೋದು, ಎರೆಹುಳ ಗೊಬ್ಬರ ಆಗಿರ್ಬೋದು, ನಿಮ್ದು ತಿಪ್ಪೆ ಗೊಬ್ಬರ ಆಗಿರ್ಬೋದು, ಇವೆಲ್ಲ ಹಾಕೋದ್ರಿಂದ ಸೌಳನ್ನು ಕಡಿಮೆ ಮಾಡಬಹುದು. ಆ ಹಸಿರೆಲೆ ಗೊಬ್ಬರಗಳು ನಿಮ್ದು ಸೆಣಬಾಗಿರ್ಬೋದು, ಹೆಸರು, ಉದ್ದು, ತುಗ್ರೆ ಮೆಂತೆ ಆಗಿರ್ಬೋದು, ದೇಂಚ, ಚೌಳಿಕಾಯಿ, ಹಲಸಂದಿ ಇತ್ಯಾದಿ ಇವುಗಳನ್ನು ಹೊಲದಲ್ಲಿ ಬೆಳೆದು ಹೂ ಬಿಡುವ ಹಂತದಲ್ಲಿ ಅಂದ್ರೆ 35-40 ಮುಂಚಿತವಾಗಿ ಹೂವಿಗೆ ಬಿಟ್ಟ ಮುಂಚಿತವಾಗಿ ಅದನ್ನ ನಾವು ಭೂಮಿಗೆ ರೋಟೋವೇಟರ್ ಹೊಡೆದಿ ಇಲ್ಲಾಂದ್ರೆ ಅದು ಭೂಮಿಗೆ ಬೆರೆಸಬೇಕು. ಬೆರೆಸಾದ್ಮೇಲೆ ನಿಮ್ದು ಈಗ ಅಂದ್ರೆ ಏಪ್ರಿಲ್ ಲಾಸ್ಟ್ ವೀಕ್ ಇಲ್ಲಾಂದ್ರೆ ಮೇ ತಿಂಗಳಲ್ಲಿ ನೀವು ಬಿತ್ತನೆ ಮಾಡಿದ್ರೆ 15 ನಂತರ ನೀವು ತೊಗರಿ ಬಿತ್ತಬೇಕಾಗಿತ್ತಂದ್ರೆ 45 ನಂತರ ಅದನ್ನ ಭೂಮಿಗೆ ಬೆರೆಸಿ ನೀವು ಮುಂದಿನ ಕ್ರಮ ತಗೊಂಡ್ರೆ ಅವಾಗ ನಿಮ್ದು ಸೌಳು ಏನಾಗಿರುತ್ತೆ ಕಡಿಮೆ ಆಗಿರುತ್ತೆ ಈ ತರ. ಮತ್ತೆ ಇದು ಕಟಾವು ಮಾಡಿ ಮಣ್ಣಿಗೆ ಸೇರಿಸೋದ್ರಿಂದ ಬೆಳೆಗಳಿಗೆ ಪೋಷಕಾಂಶಗಳ ಜೊತೆಗೆ ಮಣ್ಣಿನ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಕೃತಿಗಳಲ್ಲಿ ಇದು ಸಹಾಯವಾಗುತ್ತೆ. ಅದಕ್ಕಾಗಿ ಹಸಿರೆಲೆ ಗೊಬ್ಬರಗಳು ಬೆಳೆಸಬೇಕು, ಮತ್ತೆ ಆಮ್ಲಕರ ರಾಸಾಯನಿಕ ಗೊಬ್ಬರಗಳು ಬಳಸಬೇಕು, ಸತು ಮತ್ತೆ ಕಬ್ಬಿಣ ರಸಗೊಬ್ಬರಗಳು ಬಳಸೋದ್ರಿಂದ, ರಾಸಾಯನಿಕ ಗೊಬ್ಬರಗಳು ಬಳಸೋದ್ರಿಂದ ನಿಮ್ದು ಸೌಳು ಭೂಮಿಯನ್ನು ಕಡಿಮೆ ಮಾಡಬಹುದು. ಸವಿತಾ ಅವರು, ಯಾರಾದರೂ ತಮ್ಮ ಜೊತೆಗೆ ಮಾತಾಡಿ ಈ ವಿಷಯದ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಅವರಿಗೆ ತಮ್ಮ ನಂಬರ್ ಕೊಡ್ತೀರಿ? ನಂದು ಮೊಬೈಲ್ ನಂಬರ್ ತಗೊಳ್ಳಿ, 8650944765. ಆತ್ಮೀಯರೇ, ಡಾಕ್ಟರ್ ಸವಿತಾ ಅವರು ಹೇಳಿದಂತಹ ನಂಬರ್ ಅನ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 8650944765 ಈ ನಂಬರ್ ಅನ್ನ ತಾವು ಕಚೇರಿಯ ಸಮಯದೊಳಗೆ ಸಂಪರ್ಕ ಮಾಡಬಹುದು. ಒಳ್ಳೇದು ಡಾಕ್ಟರ್ ಸವಿತಾ ಅವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ತಲೆನೋವಾಗಿರುವಂತಹ ಈ ಸವಳು ಭೂಮಿಗಳನ್ನ ಯಾವ ರೀತಿ ಸುಧಾರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಬಹಳ ವಿಸ್ತೃತವಾದಂತಹ ಒಂದು ಮಾಹಿತಿಯನ್ನು ತಾವು ಮಾಡಿಕೊಟ್ಟಿದ್ದೀರಿ. ಯಾಕೆ ಆಗ್ತದೆ ಸವಳು,